ಚರಣ ಸೇವೆ ಮಾಡುವ ಪರಮ ಹರ್ಷದಿಂದ ನಿನ್ನ ಸುಖಕ್ಕೆ ಪ್ರಾಣ ನೀಡುವ ಮಾತೃಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವ ಬೆಳವಾಡಿ ಹಿರಿಯಣ್ಣ ಹೆಬ್ಬಾರ್ ಅವರ ರಚನೆ ಭರತ ಮಾತೆ ಪಾಲಿಸೆನ್ನನ್ನು ಹಾಡಿದ್ದಾರೆ ಪಿಎಸ್ ವಸಂತ. ಭರತ ಮಾತೆ ಪಾಲಿಸೆಮ್ಮನು ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಭರತ ಮಾತೆ ಪಾಲಿಸೆಮ್ಮನೆರಕಿ ಬೇಡಿ ಕೊಂಬೆ ನಿನ್ನ ಪರಮ ಪಾವನಾತ್ಮ ಸುಗುಣ ಭರಿತೆ ಪುಣ್ಯ ಚರಿತೆ ದೇವ್ ಭರತ ಮಾತೆ ಪಾಲಿಸೆಮ್ಮನು ಭರತ ಮಾತೆ ಪಾಲಿಸೆಮ್ಮನೆರಗಿ ಬೇಡಿ ಕೊಂಬೆ ನಿನ್ನ ಪರಮ ಪಾವನಾತ್ಮ ಸುಗುಣ ಭರಿತೆ ಪುಣ್ಯ ಚರಿತೆ ದೇವಿ ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಶಿಬಿ ಭಗೀರಥಂತರ ಗುಜರಾಮಯಮ ಸುತಾದಿ ಸುಗುಣಯುತರ ಧರ್ಮ ತೊಲಿದುಮಿಗೆ ಮನೋಭಾಷೆಯಿತ್ತು ಜಗದೊಳಗ್ರಗಣ್ಯರೆನ್ನುತ್ತ ಅವರನೆಲ್ಲ ಹೊಗಳುವಂತೆ ಮಾಡಿಸಲಹುತ ಪ್ರಜೆಗಳಿಗೆ ಸೊಗಸು ದೋರಿ ಸೌಖ್ಯವಿತ್ತು ಸುಗತಿಗೊಟ್ಟು ಪೊರೆದ ದೇವಿ ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಭೋಜರಾಜ ವಿಶ್ವವಿನುತ ವಿಕ್ರಮಾರ್ಕ ವೀರ ವಿನಯಮತಿ ಶಿವಾಜಿ ಮುಖ್ಯ ಜನಪತಿಗಳ ನಡತೆ ಗೊಲಿದು ಕನ ಸಮರ್ಥತೆಯನ್ನು ಪಾಲಿಸಿ ಅವರ ಕೀರ್ತಿ ವನಿತಗರಸರೆಂದು ಹೇಳಿಸಿ ಪ್ರಜೆಗಳಿಗೆ ವಿನುತ ಪಕ್ಷವಿದ್ದು ಕೊರೆದ ಜನನಿ ಜನಿತ ವಾಸ್ತು ಜಾತೆ ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಧೀರ ಕೃಷ್ಣ ಮಧ್ವ ಶಂಕರಾರ್ಯ ಮಾಧವಾಂಕ ವಲ್ಲಭಾರ್ಯ ನಾನಕಾರಿ ಬಹಳ ಸೂರಿ ಜನರು ದಾಶರಥಿ ನಾರಿಸೀತೆ ದ್ರುಪದಿ ನಂದಿನಿ ಲಕ್ಷ್ಮೀಬಾಯಿ ಚಾರು ಚಂದ್ರವದನೆ ಪದ್ಮಿನಿ ಮುಖ್ಯ ಸತಿಯ ರೋರಣದಲ್ಲಿ ನಿನ್ನ ದಯದಿ ಭೂರಿ ಕೀರ್ತಿ ಪಡೆದರವು ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು, ಈ ಕುರಿತು ಡಾ ರಾಜೇಂದ್ರ ಹೆಗ್ಡೆಯವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಹೆಗ್ಡೆ ಅವರೇ. ನಮಸ್ಕಾರ. ನಾವಿವತ್ತು ಸಾವಯವ ಕೃಷಿ ಬಗ್ಗೆ ಹೆಚ್ಚೆಚ್ಚಾಗಿ ಕೇಳ್ತಾ ಇದ್ದೀವಿ. ನಮ್ಮ ರೈತರು ಈ ಸಾವಯವ ಕೃಷಿಯನ್ನು ಅನುಸರಿಸೋದಕ್ಕೆ ಬಹಳಷ್ಟು ಇವತ್ತು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಈ ಸಾವಯವ ಕೃಷಿಯಲ್ಲಿ ಮೊದಲನೇ ಹೆಜ್ಜೆ ಅಂದರೆ ಈ ಪೋಷಕಾಂಶಗಳ ಪೂರೈಕೆ. ನಾವು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾದ್ರೆ ಈ ಕಾಂಪೋಸ್ಟ್ ಗೊಬ್ಬರವನ್ನು ಸರಿಯಾದ ವಿಧಾನವನ್ನು ಅನುಸರಿಸಿಕೊಂಡು ತಯಾರಿಸ್ಕೋಬೇಕಾಗತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ವಿವಿಧ ರೀತಿಯ ಈ ಕಾಂಪೋಸ್ಟನ್ನು ತಯಾರು ಮಾಡುವಂಥ ವಿಧಾನಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಸಾವಯವ ಕೃಷಿಯಲ್ಲಿ ಕಾಂಪೋಸ್ಟ್ ಗೊಬ್ಬರದ ಮಹತ್ವದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತೀರ? ಸಾವಯವ ಕೃಷಿಯ ಒಂದು ಮೂಲಭೂತ ತತ್ವವೆಂದರೆ ಕೃಷಿಗೆ ಅವಶ್ಯಕವಿರುವ ವಿವಿಧ ಒಳಸುರಿ ಅಂದರೆ ಇನ್ಪುಟ್ಸ್ ಅಂತ ಏನು ಹೇಳ್ತೀವಿ, ಆ ವಿಷಯದಲ್ಲಿ ಸ್ವಾವಲಂಬನೆ ಅಂದರೆ ಯಾವುದೇ ಒಳಸುರಿಗಳನ್ನು ಮಾರುಕಟ್ಟೆಯಿಂದ ತರುವ ಬದಲು ತಮ್ಮ ತಮ್ಮ ತೋಟ ಗದ್ದೆಗಳಲ್ಲೇ ಉತ್ಪಾದಿಸಿ ಬಳಸುವುದು, ಇದು ಮೂಲ ತತ್ವ. ನಾವು ಹಲವು ಸಾವಯವ ಕೃಷಿಕರನ್ನ ಅಥವಾ ಈ ಸಾವಯವ ಉತ್ಪನ್ನಗಳನ್ನು ತಯಾರಿಸುವಂತಹ ಕಂಪನಿಗಳನ್ನ ಕೇಳಿದಾಗ ನಾವು ಇಂತಿಂತ ಕಂಪನಿಯಿಂದ ಅಥವಾ ಇಂತಿಂತ ರೈತರಿಂದ ಸಾವಯವ ಗೊಬ್ಬರ ಖರೀದಿಸಿ ಸಾವಯವ ಕೃಷಿ ಮಾಡುತ್ತಿದ್ದೇವೆ ಅಂತ ಹೇಳುವುದನ್ನು ಕೇಳುತ್ತೇವೆ. ಈ ರೀತಿ ಹೊರಗಿನಿಂದ ಒಳಸೂರಿಗಳನ್ನು ಅದರಲ್ಲೂ ಸಾವಯವ ಗೊಬ್ಬರಗಳನ್ನು ತಂದು ಉಪಯೋಗಿಸುವುದು ಸಾವಯವ ಕೃಷಿಯ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ. ಸಸ್ಯಗಳಿಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಸಾವಯವ ಕೃಷಿಯಲ್ಲಿ ಒದಗಿಸಬೇಕೆಂದರೆ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ಯಾವುದೇ ಬೆಳೆಯ ಇಳುವರಿಯಲ್ಲಿ ಪೋಷಕಾಂಶಗಳು 60-70% ಪರಿಣಾಮವನ್ನು ಹೊಂದಿವೆ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹಾಗಾಗಿ ನಾವು ಸಾವಯವ ಗೊಬ್ಬರಗಳನ್ನು ಸಾವಯವ ಕೃಷಿಯಲ್ಲಿ ಉತ್ಪಾದಿಸಿಕೊಳ್ಳಲೇಬೇಕು. ಇದಲ್ಲದೆ ಇವನ್ನು ರಾಸಾಯನಿಕ ಕೃಷಿಗಳಲ್ಲೂ ಕೂಡ ಈ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಮಾತ್ರ ಉತ್ತಮ ಇಳುವರಿ ಹಾಗೂ ಉತ್ತಮ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಇದು ಸಾಧ್ಯ ಅಂತ ತಿಳಿದು ಬಂದಿದೆ. ಅಂದರೆ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಎಲ್ಲ ಒಂದು ಒಳಸುರಿಗಳನ್ನು ನಮ್ಮ ಜಮೀನಿನಲ್ಲೇ ತಯಾರು ಮಾಡ್ಕೋಬೇಕಾಗುತ್ತೆ. ಹೌದು, ಆದಷ್ಟು ಮಟ್ಟಿಗೆ ತಮ್ಮ ಜಮೀನಿನಲ್ಲೇ ತಯಾರು ಮಾಡ್ಕೋಬೇಕಾದಂತ ಒಂದು ತತ್ವ. ಇನ್ನು ಸಾವಯವ ಗೊಬ್ಬರಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ಕೃಷಿಯಲ್ಲಿ ಬಳಸದೇ ಇದ್ದರೆ ಏನೇನು ಸಮಸ್ಯೆಗಳು ಬರ್ತವೆ ಅಂತೀರಿ? ನೋಡಿ, ಆರೋಗ್ಯಯುಕ್ತವಾದಂತಹ ಮಣ್ಣು ಒಂದು ಸಜೀವ ವಸ್ತು ಅಂತ ನಾವು ತಿಳಿದಿದ್ದೇವೆ. ಹಾಗಾದರೆ ಅದು ಹೇಗೆ ಸಾಧ್ಯ ಅಂದರೆ ಮಣ್ಣಿನಲ್ಲಿರುವಂತಹ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳಿಂದ, ಎರೆಹುಳು ಹಾಗೂ ಅವುಗಳ ಸಂಬಂಧಿ ಹುಳಗಳಿಂದ ಇದು ಸಾಧ್ಯ. ಈ ಸೂಕ್ಷ್ಮಾಣುಜೀವಿಗಳ ನಿರಂತರ ಕ್ರಿಯೆಗಳಿಂದಾಗಿ ಎಲ್ಲ ಅವಶ್ಯಕ ಪೋಷಕಾಂಶಗಳು, ಜೀವನ ಸತ್ವಗಳು, ಗಿಡಗಳ ಬೆಳವಣಿಗೆಗೆ ಅವಶ್ಯಕವಾಗಿರುವಂತಹ ಚೋದಕಗಳು ಅಂದರೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅವು, ಹಾಗೂ ರೋಗ ಕೀಟ ನಿಯಂತ್ರಣ ಒಂದು ಸ್ವಾಭಾವಿಕ ವ್ಯವಸ್ಥೆ, ಇವೆಲ್ಲವೂ ಈ ಒಂದು ಸಾವಯವ ಗೊಬ್ಬರವನ್ನು ಸರಿಯಾಗಿ ಕೊಡುವುದರಿಂದ ಸಾಧ್ಯವಾಗುತ್ತದೆ. ಸಾವಯವ ವಸ್ತುಗಳು ಹಾಗೂ ಸಾವಯವ ಗೊಬ್ಬರವೇ ಇವುಗಳಿಗೆ, ಈ ಒಂದು ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಆಹಾರ. ಹಾಗಾಗಿ ಸಾಕಷ್ಟು ಸಾವಯವ ವಸ್ತುಗಳು ಮಣ್ಣಿನಲ್ಲಿ ಲಭ್ಯವಿರದೇ ಇರುವಂತಹ ಸಂದರ್ಭದಲ್ಲಿ ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಅವುಗಳ ವೃದ್ಧಿ ಹಾಗೂ ಚಟುವಟಿಕೆ ಕಡಿಮೆಯಾಗುವುದರಿಂದ

ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಂಡಲ್ಲಿ ಬೆಳೆಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಅಂದ್ರೆ ಅದು ಸ್ವಲ್ಪ ಸಮಯದಲ್ಲಿ ಕಳೆತು ಒಳ್ಳೆ ಗೊಬ್ಬರ ಆಗುವಂತ ಸಾಧ್ಯತೆ ಇರುತ್ತೆ. ಹೌದು, ಅಲ್ಲೇ ಬಹುವಾರ್ಷಿಕ ಬೆಳೆಗಳಲ್ಲಿ. ಹೌದು. ಇನ್ನ ಉತ್ತಮವಾದಂತಹ ಒಂದು ಕಾಂಪೋಸ್ಟ್ ತಯಾರಿಕೆಗೆ ಯಾವ್ಯಾವ ಕಚ್ಚಾ ವಸ್ತುಗಳು ಬೇಕಾಗ್ತವೆ ಅಂತ ನೋಡಿ, ಕಾಂಪೋಸ್ಟ್ ತಯಾರಿಕೆಗೆ ಹಲವು ರೀತಿಯ ಸಾವಯವ ತ್ಯಾಜ್ಯಗಳನ್ನು ನಾವು ಉಪಯೋಗಿಸಬಹುದು. ಜೊತೆಗೆ ಈ ಉದ್ದೇಶಕ್ಕಾಗಿ ತೋಟದ ಬೇಲಿ, ಬದು ಹಾಗೂ ಹಾಳು ಭೂಮಿಗಳಲ್ಲಿ ಜೀವದ್ರವ್ಯ ಅಂದ್ರೆ ಬಯೋಮಾಸ್ ಉತ್ಪಾದಿಸುವಂತಹ ಬೆಳೆಗಳನ್ನ, ಗ್ಲಿರಿಸಿಡಿ ಆಗಿರಬಹುದು, ಕ್ಯಾಲೆಂಡ್ರಿ ಆಗಿರಬಹುದು, ಇನ್ನೂ ಹಲವು ರೀತಿಯ ಬೆಳೆಗಳನ್ನ ಅಲ್ಲಲ್ಲಿಯ ಲೋಕಲ್ ಕಂಡೀಷನ್ ನಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಬೆಳೆಗಳನ್ನು ಕೂಡ ನಾವು ಬೆಳೆದು ಉಪಯೋಗಿಸಿಕೊಳ್ಳಬಹುದು. ಇನ್ನು ಕೃಷಿ ತ್ಯಾಜ್ಯಗಳನ್ನ ತೆಗೆದುಕೊಂಡ್ರೆ ಬೆಳೆಗಳ ಉಳಿಕೆ, ಅರಣ್ಯದಿಂದ ಸಂಗ್ರಹಿಸಿದ ಹಸಿರೆಲೆ, ದರಗು, ಕಪ್ಪು ಮಣ್ಣು, ಕಬ್ಬಿನ ದರಗು ಅಥವಾ ಏನು ರೌದಿ ಅಂತ ಹೇಳ್ತೇವೆ, ಅದು ಶೇಂಗಾ ಹಾಗೂ ಇತರ ಹೊಟ್ಟು, ಅಣಬೆ ಬೇಸಾಯದ ತ್ಯಾಜ್ಯ, ಹೈನು, ಕೋಳಿ, ರೇಷ್ಮೆ ತ್ಯಾಜ್ಯ, ಕೆರೆಗಳಲ್ಲಿ ಬೆಳೆದಂತಹ ಜೊಂಡು ಹಾಗೂ ತಾವರೆ ಎಲೆ ಇತ್ಯಾದಿಗಳು, ಪಾರ್ಥೇನಿಯಮು, ಇಫ್ಟೋರಿಯಮು, ಕುರಂಜಿ, ಹಸಿರು ಎಲೆಗಳು, ಇತರ ಈ ರೀತಿ ಹಲವು ಗಿಡಗಳನ್ನ ಇವೆಲ್ಲವನ್ನ ಉತ್ತಮ ಗೊಬ್ಬರ ತಯಾರಿಸಿಕೊಳ್ಳಲು ನಾವು ಉಪಯೋಗಿಸಿಕೊಳ್ಳಬಹುದು. ಇವಲ್ಲದೆ ಕೃಷಿ ಕೈಗಾರಿಕಾ ತ್ಯಾಜ್ಯಗಳಂತಹ ಸಕ್ಕರೆ ಕಾರ್ಖಾನೆಯ ಮಡ್ಡಿ, ರಚ್ಚು, ತಂಬಾಕು ತ್ಯಾಜ್ಯ, ತೆಂಗಿನ ನಾರಿನ ಹುಡಿ, ಹತ್ತಿ ಜಿನ್ಗಳ ತ್ಯಾಜ್ಯ, ಅಡಿಕೆ ಸಿಪ್ಪೆ, ಕಟ್ಟಿಗೆ ಪುಡಿ, ಕಾಗದ ಕಾರ್ಖಾನೆ ತ್ಯಾಜ್ಯ, ಕಾಫಿ ಸಿಪ್ಪೆ, ಹಣ್ಣು ತರಕಾರಿ ಈ ಕೈಗಾರಿಕೆಗಳಲ್ಲಿ ಬರುವಂತಹ ತ್ಯಾಜ್ಯ, ಎಣ್ಣೆ ಹಿಂಡಿ ಇವುಗಳು, ಅಲ್ಲದೆ ನಗರದ ಘನತ್ಯಾಜ್ಯಗಳು. ಈಗ ನಾವು ನಗರದ ಘನತ್ಯಾಜ್ಯ ಅಂದ್ರೆ ಸಾಮಾನ್ಯವಾಗಿ ತರಕಾರಿ ಹಾಗೂ ಅವುಗಳ ಉಳಿಕೆ, ರಕ್ತ, ಮೂಳೆ, ಮೀನು, ಚರ್ಮ ಇತ್ಯಾದಿ ತ್ಯಾಜ್ಯ, ಇವುಗಳನ್ನು ಕೂಡ ನಾವು ಉಪಯೋಗಿಸಿಕೊಳ್ಳಬಹುದು. ಇನ್ನು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬೇಕಾಗುವ ಇನ್ನೊಂದು ಮುಖ್ಯ ವಸ್ತು ಅಂದ್ರೆ ಕೊಳೆಯುವಿಕೆ ಪ್ರಾರಂಭಿಸುವಂತಹ ವಸ್ತುಗಳು. ಅಂದ್ರೆ ಅದೇ ಅಂದ್ರೆ ನಾವು ಹಾಲನ್ನು ಮೊಸರು ಮಾಡುವಾಗ ನಾವೇನು ಹೆಪ್ಪು ಅಂತ ಹೇಳ್ತೀವಲ್ಲ, ನಾವು ಅದನ್ನ ಹೆಂಗ್ ಉಪಯೋಗಿಸ್ತೀವೋ ಅದೇ ರೀತಿ ಸಾವಯವ ವಸ್ತುಗಳ ಕೊಳವಿಗೆ ಪ್ರಾರಂಭ ಮಾಡಲಿಕ್ಕೆ ಸಗಣಿ, ಗಂಜಲ ಅಥವಾ ಆಗಲೇ ಕೊಳತಂತಹ ಗೊಬ್ಬರ ಅಥವಾ ಈ ಒಂದು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತೆ ಸೂಕ್ಷ್ಮಾಣುಜೀವಿಗಳ ಒಂದು ಸಂಕೀರ್ಣ, ಇವು ಕೊಳವಿಗೆ ಪ್ರಮಾಣವನ್ನ ಅಧಿಕಗೊಳಿಸುವುದರ ಜೊತೆಗೆ ಈ ಒಂದು ಹೆಚ್ಚಿನ ಹಾರ್ಮೋನ್ಗಳ ಒಂದು ಉತ್ಪಾದನೆಗೂ ಕೂಡ ಸಹಾಯ ಮಾಡುವಂತಹ, ಉದಾಹರಣೆಗೆ ಫ್ಲೋರೋಟಸ್, ಸುಡೋಮೋನಾಸ್ ಇತ್ಯಾದಿ, ಅಲ್ಲದೆ ಕಾಡಿನಂತಹ ಮಣ್ಣು, ಇನ್ನು ಸಾವಯವ ಕೃಷಿಕರಲ್ಲದವರು ಅಮೋನಿಯಂ ಸಲ್ಫೇಟ್, ಸೋಡಿಯಂ ನೈಟ್ರೇಟ್, ಸುಣ್ಣ ಇತ್ಯಾದಿಗಳನ್ನು ಕೂಡ ಉಪಯೋಗಿಸುವುದರಿಂದ ಶೀಘ್ರದಲ್ಲಿ ತಾವು ಕಾಂಪೋಸ್ಟ್ ತಯಾರಿಸಿಕೊಳ್ಳಬಹುದು. ಇನ್ನು ಶಿಲಾರಂಜಕ, ಇದು ಸಾವಯವ ಕೃಷಿಕರು ಕೂಡ ಉಪಯೋಗಿಸಿಕೊಳ್ಳಿ ಬಳಸಬಹುದು. ಸಾಮಾನ್ಯವಾಗಿ 50 ಟನ್ನಷ್ಟು ಸಾವಯವ ತ್ಯಾಜ್ಯಗಳಿದ್ದರೆ ಅದಕ್ಕೆ ಒಂದು 5 ಕ್ವಿಂಟಲ್ನಷ್ಟು ಆದರೂ ಒಂದು ಪ್ರಾರಂಭಿಕ ವಸ್ತು ಒಂದು ಸಗಣಿ ಗಂಜಲ ಅವು ಬೇಕು. ಇನ್ನೊಂದು ಮುಖ್ಯ ಘಟಕ ನಾವು ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬೇಕಾಗಿರುವಂತದ್ದು ನೀರು, ಇದು ಅತ್ಯಂತ ಅವಶ್ಯಕ. ತೇವಾಂಶ ಸರಿಯಾಗಿರಬೇಕು. ತಯಾರಿಕೆ ಪ್ರಾರಂಭ ಹಂತಗಳಲ್ಲಿ 60% ತೇವಾಂಶ ನಾವು ನೋಡ್ಕೊಳ್ಬೇಕು. ನಂತರ ನಿಧಾನವಾಗಿ ಇದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗೆ ಬೇಕಾಗುವಂತಹ ಆಮ್ಲಜನಕದ ಅವಶ್ಯಕತೆ ಪೂರೈಸಲು ಗಾಳಿಯ ಪೂರೈಕೆ ಇದೊಂದು ಮುಖ್ಯವಾದಂತಹ ಒಂದು ಅಂಶ. ಗಾಳಿಯ ಪೂರೈಕೆ ಇದಕ್ಕಾಗಿ ಈ ಕಾಂಪೋಸ್ಟ್ ಅನ್ನ ಆವಾಗ ತಿರುವಿ ಹಾಕುವುದು ಅಥವಾ ಅಲ್ಲಲ್ಲಿ ಕಾಂಪೋಸ್ಟ್ ಒಂದು ತೊಟ್ಟಿಗಳಿಗೆ ಕಿಂಡಿಗಳನ್ನು ಇಡುವುದು ಇಂತಹ ಒಂದು ತತ್ವಗಳನ್ನು ಉಪಯೋಗಿಸಿಕೊಳ್ತಿದ್ದಾರೆ. ಅಲ್ಲದೆ ಮುಂದುವರೆದ ದೇಶಗಳಲ್ಲಿ ಈ ಗಾಳಿಯನ್ನು ಕಂಪ್ರೆಸರ್ ಸಹಾಯದಿಂದ ಕಾಂಪೋಸ್ಟ್ ಗುಂಡಿಯೊಳಗೆ ಫೋರ್ಸ್ ಕೊಟ್ಟು ತೂರಿಸುವುದನ್ನು ಕೂಡ ಬಲತ್ಕಾರಕವಾಗಿ ಹಾಕಿ ಅದರಿಂದ ಕೂಡ ಯಶಸ್ಸನ್ನ ಪಡೆದಿದ್ದಾರೆ. ಇನ್ನ ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಸರಿಯಾದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ್ದು. ಹೌದು, ಅಂದ್ರೆ ಈ ಸ್ಥಳದ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ ಅಂತ? ಹೌದು ನೋಡಿ, ಈಗ ಎಲ್ಲರಿಗೂ ತಿಳಿದಂತೆ ಕಾಂಪೋಸ್ಟ್ ಗೊಬ್ಬರಗಳು ಹೆಚ್ಚು ಘನಯುತ ಅಂದ್ರೆ ವಾಲ್ಯೂಮಿನಸ್, ತುಂಬಾ ಒಂದು ದೊಡ್ಡ ಜಾಗವನ್ನು ತೆಗೆದುಕೊಳ್ಳುವಂತದ್ದು, ಹಾಗೂ ಇದರಿಂದಾಗಿ ತಯಾರಿಕೆಯ ಸ್ಥಳದಿಂದ ಉಪಯೋಗಿಸುವ ಸ್ಥಳಕ್ಕೆ ಚಕ್ಕಡಿಗಾಡಿ ಅಥವಾ ಟ್ರಾಕ್ಟರ್ ಮೂಲಕ ಸಾಗಾಣಿಕೆಗೆ ಅನುವಾಗುವಂತೆ ಆ ಒಂದು ರಸ್ತೆ ಇರುವಂತಹ ಜಾಗದಲ್ಲಿ ಸರಿಯಾದ ಒಂದು ಸಾಗಾಣಿಕೆ ವ್ಯವಸ್ಥೆ ಇರುವಂತಹ ಜಾಗದಲ್ಲಿ, ಯಾಕಂದ್ರೆ ಬಹಳ ದೂರದಿಂದ ತಲೆ ಮೇಲೆ ಹೊತ್ಕೊಬಂದು ಹಾಕೊಳ್ಬೇಕು ಅಂತಂದ್ರೆ ಈ ಶ್ರಮ ಜಾಸ್ತಿ ಆಗುತ್ತೆ ಮತ್ತು ಕೂಲಿ ಸಮಸ್ಯೆ ಇರುವುದರಿಂದ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಕಾಂಪೋಸ್ಟ್ ಮಾಡುವ ಸ್ಥಳ ದನಕರುಗಳ ಹಟ್ಟಿಗೆ ಹತ್ತಿರ ಇದ್ರೆ, ಯಾಕಂದ್ರೆ ದಿನಾಲು ನೋಡಿ ನಮಗೆ ಬೇಕಾಗಿರುವಂತಹ ಒಂದು ವೇಸ್ಟ್ ಅಲ್ಲಿ ಅದೇ ಅದನ್ನ ಹೆಚ್ಚು ನಾವು ನಷ್ಟ ಮಾಡದೆ, ಅದರೊಳಗೂ ಈ ಗಂಜಲ ಏನಿದೆಯಲ್ಲ ಅದು ಹರಿದು ಹಾಳಾಗಿ ಹೋಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ ಹತ್ತಿರದಲ್ಲಿ ಒಂದು ಕಾಂಪೋಸ್ಟ್ ಬಿಟ್ಟು ಹತ್ತಿರದಲ್ಲಿ ಇರದೆ ಹೋದರೆ. ಇನ್ನು ಆಯ್ಕೆ ಮಾಡಿದ ಸ್ಥಳ ಸ್ವಲ್ಪ ಮಟ್ಟದಲ್ಲಿ ಎತ್ತರದಲ್ಲಿದ್ದು ಗಟ್ಟಿ ಮಟ್ಟದಂತ ಒಂದು ತಳ ಹೊಂದಿದ್ದು ಮಳೆ ನೀರು ನಿಲ್ಲದೇ ಇರುವಂತಹ ಒಂದು ಜಾಗ ಆಗಿದ್ರೆ ಇದು ಒಳ್ಳೆಯ ಒಂದು ಸ್ಥಳ ಅಂತ ಅನ್ಬಹುದು. ಇನ್ನ ಬೇರೆ ಬೇರೆ ರೀತಿಯಾದಂತ ಈ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು ಯಾವ್ಯಾವ ಅಂತೀರಾ?

ಹಿತಕರವಾದಂತ ಉಷ್ಣತೆ ತೇವಾಂಶ ಕಾಪಾಡುವಂತ ಆಟೋಮೆಟಿಕ್ ಆಗಿ ಕಾಪಾಡುವಂತ ವ್ಯವಸ್ಥೆ ಇರುತ್ತೆ. ಆ ಮಿಶ್ರಣಕ್ಕೆ ಕಂಪ್ರೆಸರ್ ಸಹಾಯದಿಂದ ಗಾಳಿಯನ್ನು ಸೇರಿಸ್ತಾರೆ ಹಾಗೂ ಕಡಿಮೆ ಯಂತ್ರದಲ್ಲಿ ಅಂದ್ರೆ ಕೆಲವು ವಿಧಾನಗಳಲ್ಲಂತೂ ಪ್ರತಿದಿನವೂ ಕೂಡ ಯಂತ್ರದ ಸಹಾಯದಿಂದ ತಿರುವಿ ಹಾಕ್ತಾ ಇರ್ತಾರೆ ಪ್ರತಿದಿನ. ಯಾಕಂದ್ರೆ ಇಲ್ಲಿ ಮನುಷ್ಯನ ಒಂದು ಕೈಯಿಂದ ಮಾಡುವಂತದ್ದು ಏನೂ ಇರೋದಿಲ್ಲ, ಆಟೋಮೆಟಿಕ್ ಆಗಿ ಮಷೀನ್ ಯಂತ್ರಗಳು ಅದನ್ನ ತಿರುವಿ ಹಾಕ್ತವೆ. ಈ ರೀತಿ ಕ್ರಮಗಳಿಂದ ಕೇವಲ ಎರಡು ವಾರದಲ್ಲಿ ಕೂಡ ಇದನ್ನ ಗೊಬ್ಬರ ರೆಡಿ ಆಗುತ್ತೆ. ಅಂದ್ರೆ ಯಾವ ಒಂದು ವಸ್ತುವನ್ನು ಉಪಯೋಗಿಸಿದಾರೆ ಅದರ ಆಧಾರದ ಮೇಲೆ ಎರಡರಿಂದ ಮೂರು ವಾರದಲ್ಲಿ ಕೂಡ ಕಾಂಪೋಸ್ಟ್ ದಿಢೀರ್ ಆಗಿ ತಯಾರು ಮಾಡ್ಕೊಳ್ಬಹುದು. ಆದ್ರೆ ಇದರಲ್ಲಿ ವೆಚ್ಚ ಅಧಿಕ. ಆದ್ರೂ ಕೂಡ ನೋಡಿ, ನಮ್ಮಲ್ಲಿ ಬಹಳಷ್ಟು ರೈತರು ತುಂಬಾ ಒಂದು ಬುದ್ಧಿವಂತರು ಇದ್ದಾರೆ. ಈ ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಒಂದು ಇಂಜಿನ್ಗಳನ್ನ ಉಪಯೋಗಿಸಿಕೊಂಡು, ಈಗ ಹಾಳಾದ ಸ್ಕೂಟರ್ ಉಪಯೋಗಿಸಿಕೊಂಡು, ಇಂಥ ಒಂದು ಕಂಪ್ರೆಸರ್ ಡೆವಲಪ್ ಮಾಡಿಕೊಂಡು ಮಾಡಿದಂತ ಒಂದು ಉದಾಹರಣೆಗಳನ್ನು ಕೂಡ ನಾವು ಅಡಿಕೆ ಪತ್ರಿಕೆ ಇಂತ ಪತ್ರಿಕೆಗಳು ಓದಿದ್ದೇವೆ. ಇಂಥ ಯೂನಿಟ್ಗಳನ್ನ ಅವರು ತಯಾರು ಮಾಡಿಕೊಂಡ್ರೆ ನಮ್ಮಲ್ಲಿ ಕೂಡ ರೈತರು ತಮ್ಮದೇ ಒಂದು ಸಣ್ಣ ಪ್ರಮಾಣದಲ್ಲಿ ದಿಢೀರಾಗಿ ಕಾಂಪೋಸ್ಟ್ ಅನ್ನು ಮಾಡುವುದು ಯಾವ ದೊಡ್ಡ ಸಾಹಸದ ಕೆಲಸವೇನಲ್ಲ, ಮಾಡ್ಕೋಬಹುದು. ಇನ್ನ ಉತ್ತಮವಾದಂತ ಕಾಂಪೋಸ್ಟ್ ನ ಗುಣಲಕ್ಷಣಗಳು ಏನೇನು ಅಂತೀರ, ಮತ್ತೆ ಅದರಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ತವೆ ಅಂತೀರ? ನೋಡಿ, ಚೆನ್ನಾಗಿ ಮಾಡಿದಂತ ಕಾಂಪೋಸ್ಟ್ ನಿಂದ ಯಾವುದೇ ರೀತಿಯ ದುರ್ವಾಸನೆ ಬರುವುದಿಲ್ಲ. ಹಾಗೂ ಇದು ಸಾಮಾನ್ಯವಾಗಿ ಕಂದು ಅಥವಾ ಕಪ್ಪು ಬಣ್ಣದ ಪುಡಿಯಲ್ಲಿದ್ದು, ನಾವು ಯಾವ ವಸ್ತುಗಳನ್ನ ಕಚ್ಚಾ ವಸ್ತುವಾಗಿ ಉಪಯೋಗಿಸಿದೀವೋ ಅದನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಶಕ್ಯವಾಗುವುದಿಲ್ಲ. ಆ ರೀತಿಯಲ್ಲಿ ಅದು ಕರಗಿರಬೇಕು. ಯಾಕಂದ್ರೆ ಈ ಚೆನ್ನಾಗಿ ಮಾಗದೇ ಇರುವಂತಹ ಕಾಂಪೋಸ್ಟ್ ಅನ್ನ ಉಪಯೋಗಿಸಿದರೆ ಕೆಲವು ಬೆಳೆಗಳಲ್ಲಿ ಬೀಜ ಮೊಳಕೆ ಬರೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಅದು ಈ ಅಲ್ಕಲೈಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅವುಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಹಂತವಾಗಿರಬಹುದು ಅಥವಾ ಒಂದು ಉಷ್ಣತೆ ಜಾಸ್ತಿ ಇರಬಹುದು, ಇಂತಹ ಒಂದು ತೊಂದರೆಗಳಿಂದಾಗಿ ಬೆಳೆಗಳಿಗೆ ಹಾನಿ ಮಾಡುವಂತಹ ಇದಿರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಮಾಡಿದಂತ ಕಾಂಪೋಸ್ಟ್ ಅನ್ನೇ ಉಪಯೋಗಿಸಬೇಕು. ಮುಖ್ಯವಾಗಿ ನಾವು ಇನ್ನೊಂದು ಗುಣಲಕ್ಷಣ ಹೇಳಬೇಕು ಅಂದ್ರೆ, ಚೆನ್ನಾಗಿ ಮಾಡಿದಂತ ಕಾಂಪೋಸ್ಟ್ ನ ರಸಸಾರ pH ಸಾಮಾನ್ಯವಾಗಿ 7 ಇರುತ್ತದೆ, ಹಾಗೂ ಇಂಗಾಲ ಸಾರಜನಕದ ಅನುಪಾತ 15 ಕಡಿಮೆ ಇರುತ್ತದೆ, ಹಾಗೂ ಕಾಂಪೋಸ್ಟ್ ನ ಉಷ್ಣತೆ ಹಿತವಾಗಿರುತ್ತೆ. ಅಂದ್ರೆ ನಾವು ಕೈಯಲ್ಲಿ ಮುಟ್ಟಬಹುದು, ಮುಟ್ಟಿ ಫೀಲ್ ಮಾಡಬಹುದು. ಯಾಕಂದ್ರೆ ಇನ್ನು ಕಾಂಪೋಸ್ಟ್ ಕ್ರಿಯೆ ನಡೀತಾ ಇದ್ದಂತ ಒಂದು ಕಾಂಪೋಸ್ಟ್ ಇದರಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ, ಅಷ್ಟು ಬಿಸಿಯಾದಂತ ಒಂದು ಇದಿರುತ್ತೆ. ನಾವಿನ್ನು ನಮ್ಮ ಮಲೆನಾಡಿನ ಕೆಲವು ಮನೆಗಳಲ್ಲಿ ನಾನು ನೋಡಿದ್ದೇನೆ, ಮನೆಗೆ ಬೇಕಾಗಿರುವಂತ ಬಿಸಿ ನೀರನ್ನು ಕೂಡ ಅವರು ಕಾಂಪೋಸ್ಟ್ ಗೊಬ್ಬರದಲ್ಲಿ ಡ್ರಿಪ್ ಪೈಪ್ ಅನ್ನು ಒಳಗಡೆಯಿಂದ ಹಾಯಿಸಿ ಮನೆಗೆ ಬೇಕಾಗಿರುವಂತಹ ಬಿಸಿನೀರು 24 ಬಿಸಿನೀರು ಬರುತ್ತೆ, ಅಷ್ಟು ಬಿಸಿಯಾದಂತ ಒಂದು ಶಾಖವನ್ನ ಅಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ ಸೂಕ್ಷ್ಮಾಣುಜೀವಿಗಳ ಕ್ರಿಯೆಯಿಂದ. ಆ ರೀತಿಯಾದಂತ ಒಂದು ಸ್ಟೇಜ್ ಅಲ್ಲಿ ಅದು ಉಪಯೋಗಿಸುವಂತ ಸಮಯದಲ್ಲಿ ಇರಬಾರದು. ಅದು ಆ ಒಂದು ಹಿತವಾದ ಟೆಂಪರೇಚರ್ ಇದ್ರೆ ನಮಗೆ ಅದು ಚೆನ್ನಾಗಿ ಮಾಗಿದೆ ಅಂತ ಅರ್ಥ. ಇನ್ನು ಉತ್ತಮ ಕಾಂಪೋಸ್ಟ್ ನಲ್ಲಿ ನಾವು ಪೋಷಕಾಂಶಗಳ ವಿಚಾರಕ್ಕೆ ಬಂದ್ರೆ, ಸಾರಜನಕ ಸಾಮಾನ್ಯವಾಗಿ 1-3% ವರೆಗೆ ಇರುತ್ತೆ, ರಂಜಕ 1.5-3%, ಇನ್ನು ಪೊಟ್ಯಾಶ್ 1-15%. ಅಂದ್ರೆ ನಾವು ಬೂದಿಯನ್ನ ಚೆನ್ನಾಗಿ ಉಪಯೋಗಿಸಿದ್ರೆ, ಜಾಸ್ತಿ ಉಪಯೋಗಿಸಿದ್ರೆ 15% ವರೆಗೂ ಕೂಡ ನಾವು ಪೊಟ್ಯಾಶ್ ಪಡಿಬಹುದು. ತೇವಾಂಶ ಸಾಮಾನ್ಯ 15-20% ವರೆಗೆ ಇರಬೇಕು, ಇಂಗಾಲ ಸಾಮಾನ್ಯ 20%, ಹಾಗೂ ಇತರ ಲಘು ಪೋಷಕಾಂಶಗಳು ಬಹಳ ಒಂದು ಉತ್ತಮ ಪ್ರಮಾಣದಲ್ಲಿ ಲಭ್ಯವಿರುತ್ತದೆ. ಇನ್ನು ಗಿಡಗಳ ಬೆಳವಣಿಗೆಗೆ ಸಹಾಯ ಆಗುವಂತಹ ಸಸ್ಯ ಚೋತಕಗಳು, ವಿಟಾಮಿನ್ಗಳು ಹಾಗೂ ಸೂಕ್ಷ್ಮಾಣುಜೀವಿಗಳು ಕೂಡ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಈ ಒಂದು ಉತ್ತಮವಾಗಿ ಮಾಡಿದಂತಹ ಕಾಂಪೋಸ್ಟ್ ನಲ್ಲಿ ಲಭ್ಯವಿರುತ್ತದೆ. ಇನ್ನ ಈ ಕಾಂಪೋಸ್ಟ್ ಅನ್ನ ತಯಾರು ಮಾಡಿಕೊಳ್ಳೋದಕ್ಕೆ ಎಷ್ಟು ಖರ್ಚು ಬರಬಹುದು ಅಂತೀರಿ? ನೋಡ್ರಿ, ಉತ್ತಮ ಕಾಂಪೋಸ್ಟ್ ತಯಾರಿಸಲು ಒಂದು ಪ್ರತಿ ಕೆಜಿಗೆ ನಾವು ಲೆಕ್ಕ ಹಾಕಿದ್ರೆ, ಸಾಮಾನ್ಯವಾಗಿ ಇಂದಿನ ಖರ್ಚಿನಲ್ಲಿ ಸಾಮಾನ್ಯ 25 ಪ್ರತಿ ಕೆಜಿಗೆ ಗರಿಷ್ಠ ಖರ್ಚು ಬರಬಹುದು. ಅದರೊಳಗೆ ಲೇಬರು, ಕಚ್ಚಾ ವಸ್ತು ಹಾಗೂ ಉಳಿದ ಎಲ್ಲಾ ರೀತಿಯ ಒಂದು ಗುಂಡಿ ತೆಗೆಯುವುದು ಅಥವಾ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನು ಉಪಯೋಗಿಸುವುದನ್ನೆಲ್ಲ ತೆಗೆದುಕೊಂಡ್ರು ಮ್ಯಾಕ್ಸಿಮಮ್ 25 ಬರಬಹುದು. ಆದ್ರೆ ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಹೋದ್ರೆ ಸುಮಾರು 1.5-3 ರೂಪಾಯಿ ವರೆಗೂ ಪ್ರತಿ ಕೆಜಿಗೆ ಖರ್ಚು ಬರುತ್ತೆ. ಯಾಕಂದ್ರೆ ಇವ್ರಿಗೆ ಲೇಬರ್ ಜಾಸ್ತಿ. ನಾವು ಎರೆಹುಳದ ಗೊಬ್ಬರವನ್ನು ಖರೀದಿಸಲಿಕ್ಕೆ ಹೋದ್ರೆ ನೋಡಿ, ನಾವು ಕೆಜಿಗೆ 5-15 ಕೂಡ ಇದ್ದಿದ್ದನ್ನ ಕೇಳ್ತಾ ಇದ್ದೇವೆ. ಇನ್ನು ಸಾವಯವ ಗೊಬ್ಬರದ ಬಳಕೆಯಿಂದ ಆಗುವಂತಹ ಲಾಭವನ್ನು ನಾವು ಲೆಕ್ಕಾಚಾರ ಮಾಡುವುದು ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಈ ಸಾವಯವ ವಸ್ತುಗಳು ಬೆಲೆ ಕಟ್ಟಲಿಕ್ಕೆ ಆಗದಷ್ಟು ಅತ್ಯಂತ ಉತ್ತಮ ವಸ್ತುಗಳು ಭೂಮಿಗೆ, ಅವು ತಂದೆ ತಾಯಿ ಇದ್ದಂತೆ ಅಂತ ಹೇಳಬಹುದು. ಅಷ್ಟು ಒಂದು ಭೂಮಿಯ ಒಂದು ಆರೋಗ್ಯಕ್ಕೆ ಅವಶ್ಯಕವಿರುವುದರಿಂದ ಇಷ್ಟೇ ಅದಕ್ಕೆ ಖರ್ಚು ಕಷ್ಟ. ಅದು ಒಂದು ಉತ್ತಮ ಕಾಂಪೋಸ್ಟ್ ನ ತಯಾರಿಸಲಿಕ್ಕೆ ನಾವು ರೈತರು ಬಹಳಷ್ಟು ಖರ್ಚು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಒಂದು ತಮಗೆ ಒಂದು ಅನುಕೂಲವಂತ ಒಂದು ಸಿಂಪಲ್ ಮೆಥಡ್, ನಾವೀಗ ಹಲವಾರು ಮೆಥಡ್ಗಳನ್ನು ಹೇಳ್ತಾ ಹೇಳಿದ್ದೇನೆ, ಇವುಗಳು ಯಾವ್ದನ್ನು ಕೂಡ ಅಳವಡಿಸಿಕೊಂಡು ಹೆಚ್ಚಾಗಿ ಅವರಿಗೆ ಆಸಕ್ತಿ ಬೇಕು, ಶ್ರಮವಹಿಸಬೇಕು. ಆಸಕ್ತಿ ಬೇಕು, ಆಸಕ್ತಿ ಬಿದ್ದು ಮಲೆನಾಡಿನ ರೈತರು ನಾವು ಬಹಳಷ್ಟು ಮಂದಿ ನೋಡ್ತಾ ಇದೀವಿ, ಆಸಕ್ತಿಯಿಂದ ಮಾಡ್ತಾ ಇದಾರೆ. ಇನ್ನು ಬಯಲುಸೀಮೆಯ ರೈತರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಪಶುಪಾಲನೆಗೆ ಎಷ್ಟು ಒಂದು ಮಹತ್ವ ಕೊಡ್ತಾರೋ ಅಷ್ಟೇ ಇವತ್ತನ್ನು ಅವರು ಇದಕ್ಕೂ ಕೊಟ್ರೆ ಅವರಿಗೆ ಇದರ ಒಂದು ಲಾಭ ತುಂಬಾ ಲಾಭ ಸಿಗುತ್ತೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಸುಧಾರಿತ ರೀತಿಯ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಒಳ್ಳೆ ವಿವರವಾದಂತ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು ಈ ಕುರಿತು ಡಾ ರಾಜೇಂದ್ರ ಹೆಗ್ಡೆಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ನಾಳಿನ ಕೃಷಿ ರಂಗದಲ್ಲಿ ಕೋಳಿ ಲಸಿಕೆ ಕಾರ್ಯಕ್ರಮ ಈ ಕುರಿತು ಡಾ ವೀರೇಗೌಡ ಬಿಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಮಸ್ಕಾರ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ.